ಎಸ್ಡಿಎಂ ಆರೋಗ್ಯ ಸಂವಾದ. ನೇರ ಫೋನಿನ್ ಕಾರ್ಯಕ್ರಮ. ಯಕೃತ್ತಿನ ಕಸಿ ಮಾಡುವಿಕೆ ಈ ಕುರಿತು ಸಂವಾದದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ಮಂಜುನಾಥ್ ಶೇಪೂರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. ತಾಂತ್ರಿಕ ಸಹಾಯ ನೀಡಲಿದ್ದಾರೆ ವಿಶಾಲಾಕ್ಷಿ ಗುಮಾಸ್ತೆ ಹಾಗೂ ವಿಜಯ ಆಸಂಗಿ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ರೋಗ ನಿದಾನ ಪ್ರಯೋಗಾಲಯ ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರೆ, ಇಂದಿನ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ನಿಮ್ಮ ತಜ್ಞ ವೈದ್ಯರು ಡಾಕ್ಟರ್ ಮಂಜುನಾಥ್ ಶೇಪೂರ್ ಅವರು. ವಿಷಯ ಯಕೃತ್ ಕಸಿ ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟ್. ಡಾಕ್ಟರ್ ಮಂಜುನಾಥ್ ಶೇಪೂರ್ ಅವರಿಗೆ ಸ್ವಾಗತ. ಆತ್ಮೀಯ ಕೇಳುಗರೆ, ಈಗ ನಿಮಗಾಗಿ ಡಾಕ್ಟರ್ ಮಂಜುನಾಥ್ ಶೇಪೂರ್ ಅವರ ಒಂದು ಕಿರುಪರಿಚಯ. ಡಾಕ್ಟರ್ ಶೇಪೂರ್ ಅವರು ಮೂಲತಃ ಹುಬ್ಬಳ್ಳಿಯವರು. ಇವರು 2006 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ತಮ್ಮ MBBS ಪದವಿಯನ್ನು SDM ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡದಲ್ಲಿ ಪಡೆದರು ಮತ್ತು 2016 ತಮ್ಮ MD ಸ್ನಾತಕೋತ್ತರ ಪದವಿಯನ್ನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರಿನಿಂದ ಪಡೆದುಕೊಂಡಿದ್ದಾರೆ. DNB ಪದವಿಯನ್ನು ಗ್ಲೋಬಲ್ ವೈದ್ಯಕೀಯ ಆಸ್ಪತ್ರೆ ಹೈದರಾಬಾದ್ನಲ್ಲಿ 2021 ಪಡೆದುಕೊಂಡರು. ಇದರೊಂದಿಗೆ ಇವರು ಯಕೃತ್ತಿನ ಕಸಿ ಮಾಡುವಿಕೆಯ ಕೇಂದ್ರದಲ್ಲಿ ಕೆಲಸ ಮಾಡಿ ಅನುಭವವನ್ನು ಪಡೆದುಕೊಂಡಿದ್ದಾರೆ. 2022 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟರಾಲಜಿ ವಿಭಾಗಕ್ಕೆ ಸೇರಿದಂತಹ ಇವರು ತಮ್ಮ ಸೇವೆಯನ್ನು ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಶೇಪೂರ್ ಅವರು ಕೇಳುವ ಕಿರು ಮಾಹಿತಿಗಳನ್ನು ಕೇಳಿ ನೇರವಾಗಿ ಡಾಕ್ಟರ್ ಮಂಜುನಾಥ್ ಶೇಪೂರ್ ಅವರಿಗೆ ಯಕೃತ್ತಿನ ಕಸಿ ಮಾಡುವಿಕೆಯ ಬಗ್ಗೆ ಪ್ರಶ್ನೆಗಳನ್ನು ನೀವು ಕೇಳಬಹುದು. ಧನ್ಯವಾದಗಳು ಮೇಡಮ್. ನಮ್ಮ ಇಂದಿನ ದಿನದ ಚರ್ಚೆ ಯಕೃತ್ತಿ ಕಸಿ ಮಾಡುವಿಕೆಯ ಬಗ್ಗೆ, ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ. ಮೊದಲನೇದಾಗಿ ಯಕೃತ್ತಿ ಎಂದರೇನು? ಇದು ನಮ್ಮ ಅತಿ ಮುಖ್ಯವಾದ ದೇಹದ ಅಂಗ. ಇದು ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿದೆ. ಇದು ನಮ್ಮ ದೇಹದ ರಾಸಾಯನಿಕ ಕಾರ್ಖಾನೆಯಂತಲೇ ಹೇಳಬಹುದು. ಯಕೃತ ಅನೇಕ ರಾಸಾಯನಿಕಗಳನ್ನು ಉತ್ಪಾದಿಸುತ್ತದೆ ಹಾಗೂ ವಿಸರ್ಜಿಸುತ್ತದೆ. ನಮ್ಮ ಹೊಟ್ಟೆಯ ಎಲ್ಲ ಭಾಗಗಳಿಂದ ರಕ್ತ ಯಕೃತಕ್ಕೆ ಹರಿದು ಹೋಗುತ್ತದೆ. ಇದರ ಮುಖ್ಯವಾದ ಕೆಲಸ ಎಂದರೆ ಪಿತ್ತವಿಸರ್ಜನೆ. ಪಿತ್ತವಿಸರ್ಜನೆ ವೈಫಲ್ಯವಾದಲ್ಲಿ ಕಾಮಿಡಿ ಅಂದರೆ ಜಾಂಡಿಸ್ ಆಗುತ್ತದೆ. ದೇಹಕ್ಕೆ ಬೇಕಾಗುವ ಗ್ಲೂಕೋಸ್, ಕೊಲೆಸ್ಟ್ರಾಲ್, ಅಲ್ಬುಮಿನ್, ರಕ್ತ ಹೆಪ್ಪುಗಟ್ಟುವ ಪ್ರೋಟೀನ್ಗಳು ಮತ್ತು ಅನೇಕ ಮುಖ್ಯವಾದ ವಸ್ತುಗಳು ಇಲ್ಲಿ ಉತ್ಪಾದನೆಗೊಳ್ಳುತ್ತವೆ. ಯಕೃತ ರೋಗದ ಲಕ್ಷಣಗಳೇನು? ಯಕೃತ ರೋಗದ ಲಕ್ಷಣಗಳು ಕಾಮಿಡಿ ಅಂದರೆ ಜಾಂಡಿಸ್, ಮತ್ತು ಕಾಲುಬಾವು, ಹೊಟ್ಟೆಬಾವು, ರಕ್ತ ಮತ್ತು ರಕ್ತವಾಂತಿ ಹಾಗೂ ರಕ್ತಭೇದಿ, ಬದಲಾದ ಸಂವೇದನೆ, ದಮ್ಮು, ಕಡಿಮೆ ಮೂತ್ರ ಹೊಯ್ಯುವುದು ಮತ್ತು ರಕ್ತಸ್ರಾವ. ಯಕೃತ ರೋಗದ ಕಾರಣಗಳೇನು? ನಮಗೆಲ್ಲ ಗೊತ್ತಿರೋ ಹಾಗೆ ಮೂಲ ಕಾರಣ ಅಂದರೆ ಮದ್ಯ ಸೇವನೆ. ನಿರಂತರ ಹಾಗೂ ಅತ್ಯಧಿಕ ಮದ್ಯ ಸೇವನೆ ಒಂದು ಇಂಪಾರ್ಟೆಂಟ್ ಕಾರಣ. ಅದಾದ ಮೇಲೆ ವೈರಲ್ ಇನ್ಫೆಕ್ಷನ್ಸ್, ಹೆಪಟೈಟಿಸ್ A, B, C, D ಮತ್ತು ಇ. ಈಗ ಸ್ವಲ್ಪ ದಿನದಿಂದ ನ್ಯಾಶ್ ಅಂದರೆ ಇದನ್ನು ಹೇಳೋದಾದರೆ ನಾನ್ ಆಲ್ಕೋಹಾಲಿಕ್ ಸ್ಟಿಯಾಟೋ ಹೆಪಟೋಸಸ್, ಇದು ಶುಗರ್ ಕಾಯಿಲೆ ಹಾಗೂ ಸ್ಥೂಲಕಾಯದಿಂದ ಬರುವ ಕಾಯಿಲೆ. ನ್ಯಾಶ್ದಿಂದ ಯಕೃತ ವೈಫಲ್ಯದ ಸಂಖ್ಯೆ ದಿನದಿಂದ ದಿನ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣ ಹೆಚ್ಚಾಗುತ್ತಿರುವ ಡಯಾಬಿಟಿಸ್ ಮತ್ತು ಸ್ಥೂಲಕಾಯ ಅಂದರೆ ಒಬೆಸಿಟಿ. ಮತ್ತು ಮುಂದಿನ ಕಾರಣ ಔಷಧಿಗಳಿಂದ ಆಗುವ ಯಕೃತ ವೈಫಲ್ಯ. ಯಕೃತ ಈ ಎಲ್ಲ ಕಾರಣಗಳಿಂದ ಹಂತ ಹಂತವಾಗಿ ಹಾನಿಗೊಳಗಾಗಿ ಅಂತಿಮವಾಗಿ ಸಿರೋಸಿಸ್ ಆಫ್ ಲಿವರ್ ಅಂದರೆ ವೈಫಲ್ಯಗೊಳ್ಳುತ್ತದೆ. ನಮ್ಮ ಮುಂದಿನ ಪ್ರಶ್ನೆ, ಯಕೃತ ಕಸಿ ಮಾಡುವಿಕೆ ಯಾರಿಗೆ ಬೇಕು? ಮೊದಲನೆಯದಾಗಿ ನಾವು ತಿಳಿದುಕೊಳ್ಳಬೇಕು ಏನೆಂದರೆ, ವೈದ್ಯರು ಮೊದಲನೆಯದಾಗಿ ಪೇಷಂಟಿಗೆ ಔಷಧಿಯಿಂದ ಚಿಕಿತ್ಸೆ ಕೊಡುತ್ತೇವೆ. ಔಷಧೀಯ ಚಿಕಿತ್ಸೆ ನಂತರವೂ ಯಕೃತ ವೈಫಲ್ಯಗೊಳ್ಳುತ್ತಿದ್ದರೆ, ಹೆಚ್ಚಾಗುತ್ತಿದ್ದರೆ ನಾವು ಮುಂದಿನ ಕೆಲಸ ಯಕೃತ ಕಸಿ ಮಾಡುವಿಕೆ. ಇದರ ಮೂಲ ಯಾರಿಗೆ ಬೇಕು ಅಂದರೆ ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಂದರೆ ತೀವ್ರ ಯಕೃತ ವೈಫಲ್ಯಗೊಳ್ಳುವ ರೋಗಿಗಳಿಗೆ. ಈ ಕಾಯಿಲೆಯಲ್ಲಿ ಸ್ವಲ್ಪ ದಿನದಲ್ಲೇ ಅಂದರೆ ಒಂದು ವಾರ ಇಲ್ಲಾಂದರೆ ಒಂದು ತಿಂಗಳಲ್ಲೇ ಯಕೃತ ವೈಫಲ್ಯಗೊಳ್ಳುತ್ತದೆ. ಇಂಥ ರೋಗಿಗಳಿಗೆ ಯಕೃತ ಕಸಿ ಮಾಡಬೇಕಾಗುತ್ತದೆ. ಮತ್ತು ಮುಂದಿನ ಕಾರಣ ಯಕೃತ ಸಿರೋಸಸ್ ಅಂದರೆ ಸಿರೋಸಸ್ ಆಫ್ ಲಿವರ್ ಅಂತ ನಾವೇನು ಕರಿತೀವಿ, ಅದರಿಂದ ಆಗುವ ತೊಡಕುಗಳು ಅಂದರೆ ಕಾಂಪ್ಲಿಕೇಶನ್ಸ್ ಬಂದರೆ ಇಂಥ ರೋಗಿಗಳಿಗೆ ಯಕೃತ ಕಸಿ ಮಾಡಬೇಕಾಗುತ್ತದೆ. ಕಾಂಪ್ಲಿಕೇಶನ್ಸ್ ಅಂದರೆ ನಿರಂತರವಾಗಿ ಹೊಟ್ಟೆ ಬಾವು ಬರುತ್ತಿದ್ದರೆ ಹಾಗೂ ಕಿಡ್ನಿ ಮತ್ತು ಮೆದುಳಿನ ವೈಫಲ್ಯವಿದ್ದರೆ ಮತ್ತು ಕಾಮಿಣಿ ಹೆಚ್ಚಾಗುತ್ತಿದ್ದರೆ ಇಂಥ ರೋಗಿಗಳಿಗೆ ಲಿವರ್ ಕಸಿ ಮಾಡಬೇಕಾಗುತ್ತದೆ. ಮುಂದನೆಯ ನಮ್ಮದು ಇದು ಪ್ರಶ್ನೆ ಏನಂದರೆ ಯಕೃತ ಕಸಿ ಮಾಡುವಿಕೆಯ ವಿಧಾನವೇನು? ಎಲ್ಲ ಪೇಷಂಟ್ಸ್ಗೆ ಕಸಿ ಮಾಡುವಿಕೆ ಬೇಕಾಗಲ್ಲ. ಯಾವ ಪೇಷಂಟ್ಸ್ಗೆ ಕಸಿ ಮಾಡಬೇಕು ಎಂದು ನಾವು ಡಿಸೈಡ್ ಮಾಡ್ತೀವಿ. ಅವರನ್ನು ನಾವು ಪೂರ್ವ ಕಸಿ ಮಾಡುವಿಕೆಯ ಪರೀಕ್ಷೆಯನ್ನು ಮಾಡುತ್ತೇವೆ. ಇದರಲ್ಲಿ ರೋಗಿ ಹಾಗೂ ಯಾರು ರೋಗಿಗೆ ಆರೋಗ್ಯ ಯಕೃತ ಕೊಡುತ್ತಾರೆ ಇಬ್ಬರನ್ನು ವಿಧವಾದ ಪರೀಕ್ಷೆಗಳಿಗೆ ಒಳಪಡಿಸುತ್ತೇವೆ. ರೋಗಿಯನ್ನು ನಮ್ಮ ಮೆಡಿಸಿನ್ನಲ್ಲಿ ರೋಗಿಯನ್ನು ರಿಸಿಪಿಯೆಂಟ್ ಅಂತ ಕರೆಯುತ್ತೇವೆ ಹಾಗೂ ಆರೋಗ್ಯದ ಯಕೃತವನ್ನು ಯಾರು ಕೊಡುತ್ತಾರೆ ಅವರನ್ನು ಡೋನರ್ ಅಂತ ಕರೆಯುತ್ತೇವೆ. ರಿಸಿಪಿಯೆಂಟ್ ಮತ್ತು ಡೋನರ್ಗೆ ಆಪರೇಷನ್ ಮೊದಲು ವಿಧವಾದ ಟೆಸ್ಟನ್ನು ಮಾಡುತ್ತೇವೆ. ಅದರಲ್ಲಿ ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್ ಮತ್ತು ಹಾರ್ಟ್ ಸ್ಕ್ಯಾನ್ ಅಂತ ಮಾಡುತ್ತೇವೆ. ಅದನಂತರ ಹೃದಯ ಮತ್ತು ಶ್ವಾಸಕೋಶ ಸಂಬಂಧಿತ ಡಾಕ್ಟ್ರಿಂದ ಪರೀಕ್ಷೆ, ಕಸಿ ಮಾಡುವ ಸರ್ಜನ್ನಿಂದ ಪರೀಕ್ಷೆ ಮತ್ತು ಕೊಡುವ ಅಂದರೆ ಅನಸ್ಥೀಷಿಯಾ ಕೊಡುವ ಡಾಕ್ಟ್ರಿಂದ ಪರೀಕ್ಷೆ ಮಾಡಲಾಗುತ್ತೆ. ಇದೆಲ್ಲ ಆದ ಮೇಲೆ ಫಿಟ್ನೆಸ್ ಕೊಟ್ಟ ಮೇಲೆ, ಎಲ್ಲ ಡಾಕ್ಟರ್ಸ್ ಫಿಟ್ನೆಸ್ ಕೊಟ್ಟ ಮೇಲೆ ಕಸಿ ಮಾಡುವಿಕೆಯ ಬಗ್ಗೆ ನಿರ್ಧಾರ ಮಾಡಲಾಗುವುದು. ಮುಂದಿನ ಪ್ರಶ್ನೆ ಏನಂದರೆ, ಈ ಡೋನರ್ ಅಂದರೆ ಯಾರು ಆರೋಗ್ಯವಾದ ಯಕೃತನ್ನು ಕೊಡುತ್ತಾರೆ, ಯಾರು ಕೊಡಬಹುದು? ಇದರಲ್ಲಿ ಅನೇಕ ಪ್ರಕಾರಗಳಿವೆ. ಮೊದಲನೇದಾಗಿ ನಮಗೆ ಲಿವಿಂಗ್ ಡೋನರ್ ಅಂದರೆ ಸಂಬಂಧಿಕರು ಅಂದರೆ ಹತ್ತಿರವಾದ ಸಂಬಂಧಿಕರು ಕೊಡಬಹುದು. ಇದರಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ, ಗಂಡ, ಹೆಂಡತಿ ಯಾರಾದರೂ ಕೊಡಬಹುದು. 18-45 ವರ್ಷದವರಾಗಿರಬೇಕು, ಒಂದೇ ರಕ್ತ ಗುಂಪದವರಾಗಿರಬೇಕು ಮತ್ತು ಯಾವುದೇ ತೀವ್ರವಾದ ಕಾಯಿಲೆಯಿಂದ ಬಳಲುತ್ತಿರಬಾರದು. ಮತ್ತು ಮುಂದಿನ ತರಹದ ಡೋನರ್ ಅಂದರೆ ಇದು ಸಂಬಂಧಿಕರಿಂದ ಕೊಟ್ಟ ಲಿವರ್. ಇನ್ನೊಂದು ಮೆದುಳು ನಿಷ್ಕ್ರಿಯ ಆದ ರೋಗಗಳಿಂದ, ಆಕ್ಸಿಡೆಂಟ್ ಆದ ಮೇಲೆ ಮೆದುಳು ನಿಷ್ಕ್ರಿಯಗೊಂಡ ರೋಗಿಗಳು ಅನೇಕ ಅಂಗಾಂಗಗಳನ್ನು ದಾನ ಮಾಡಬಹುದು. ಇದರಲ್ಲಿ ಯಕೃತ ಒಂದು. ಸರಳವಾಗಿ ಹೇಳುವುದಾದರೆ ಯಕೃತ ಕಸಿ ಮಾಡುವ ಆಪರೇಷನ್ನಲ್ಲಿ ರೋಗಿಯ ಯಕೃತಿಯನ್ನು ತೆಗೆದು ಆರೋಗ್ಯವಾದ ಯಕೃತಿಯನ್ನು ಜೋಡಿಸಲಾಗುತ್ತದೆ. ಇದು 8-12 ಗಂಟೆಗಳ ಕಾಲ ನಡೆಯುವ ಆಪರೇಷನ್. ಇದರಲ್ಲಿ ಅನೇಕ ಸರ್ಜನ್ಸ್ ಮತ್ತು ಅನಸ್ಥೀಷಿಯಾ ಡಾಕ್ಟರ್ ಅಂದರೆ ಮತ್ತು ಕೊಡುವ ಡಾಕ್ಟರ್ ಹಾಗೂ ನರ್ಸ್ಗಳು ಭಾಗಿಯಾಗಿರುತ್ತಾರೆ. ಎಲ್ಲ ಪೇಷಂಟ್ಸ್ ಅಂದರೆ ಎಲ್ಲ ರೋಗಿಗಳಿಗೆ ನಾವು ಯಕೃತ ಕಸಿ ಮಾಡಲಿಕ್ಕಾಗುವುದಿಲ್ಲ. ಸ್ವಲ್ಪ ಪೇಷಂಟ್ಸ್ ಕಾಂಟ್ರಾಇಂಡಿಕೇಷನ್ಸ್ ಅಂತ ಹೇಳ್ತೀವಿ. ಯಾರು ಇವರು? ನಿರಂತರ ಮದ್ಯ ಸೇವೆ ಮಾಡುವ ರೋಗಿಗಳು ಇಂಥ ಪೇಷಂಟ್ಸ್ಗೆ ಮಾಡಲಿಕ್ಕಾಗೋದಿಲ್ಲ. ಮತ್ತು ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಹೊಂದಿರುವ ಪೇಷಂಟ್ಸ್ಗಳಿಗೆ, ಲಿವರ್ ಬಿಟ್ಟು ಬೇರೆ ಯಕೃತ ಬಿಟ್ಟು ಬೇರೆ ಕ್ಯಾನ್ಸರ್ಸ್ ಇದ್ದವರಿಗೆ, ಮತ್ತು ತೀವ್ರ ಹೃದಯ ಮತ್ತು ಶ್ವಾಸಕೋಶ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳು, ಮತ್ತು ಯಾವ ರೋಗಿಗಳು ಮಾನಸಿಕ ರೋಗಿಗಳು ಇಲ್ಲಾಂದರೆ ಟ್ರಾನ್ಸ್ಪ್ಲಾಂಟ್ ಅಂದರೆ ಯಕೃತ ಕಸಿ ಮಾಡೋಕ್ಕೆ ಒಪ್ಪುವುದಿಲ್ಲೋ ಅಂಥ ಪೇಷಂಟ್ಸ್ಗೆ ನಾವು ಮಾಡಲಿಕ್ಕಾಗೋದಿಲ್ಲ. ಮತ್ತು ಮತ್ತು ನಮ್ಮ ಎಲ್ಲರ ಪ್ರಶ್ನೆ ಏನಂದರೆ ಇದು ಎಲ್ಲೂ ಲಭ್ಯವಿದೆ, ಇದು ಎಷ್ಟು ಖರ್ಚಾಗುತ್ತದೆ? ಸದ್ಯಕ್ಕೆ ಇದು ಶೀಘ್ರದಲ್ಲೇ ನಮ್ಮ SDM ಮೆಡಿಕಲ್ ಕಾಲೇಜಲ್ಲಿ ಬರಲಿದೆ. ಸದ್ಯದಲ್ಲಿ ಇದು ಮೆಟ್ರೋ ಸಿಟೀಸಲ್ಲಿ ಬೆಂಗಳೂರು, ಹೈದರಾಬಾದ್, ಬಾಂಬೆ, ದೆಲ್ಲಿ, ಇಂಥ ಚೆನ್ನೈ ಇಂಥ ಸಿಟಿಗಳಲ್ಲಿ ಸದ್ಯ ಮಾಡಲಾಗುತ್ತಿದೆ. ಇದರ ಅಂದಾಜು ಖರ್ಚು 25-20 ಲಕ್ಷ ಆಗುತ್ತದೆ. ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಹೇಳಿದಂತಹ ಮಾಹಿತಿಗಳನ್ನು ನೀವು ಕೇಳ್ಕೊಂಡಿದ್ದೀರಿ. ಇನ್ನು ಈ ಆಧಾರದ ಮೇಲೆ ನಿಮಗೇನಾದರೂ ಇದರಲ್ಲಿ ಸಂಶಯ ಬಂದರೆ ನಿಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ನೇರವಾಗಿ ಉತ್ತರ ಕೊಡ್ತಾರೆ. ಇದಾಗಲೇ ನಿಮಗೆ ಗೊತ್ತಿರೋ ಹಂಗೆ ನಮ್ಮ ಫೋನ್ ನಂಬರ್ಗಳು ಈ ರೀತಿ ಇವೆ: 244-344-14, 244-344-15 ಹಾಗೂ 244-344-16. STD ಕೋಡ್ 0836. ಹಲೋ, ನಮಸ್ಕಾರ ಸರ್. ನಮಸ್ತೆ. ನೀವು ನಿಮ್ಮ ರೇಡಿಯೋ ಸೆಟ್ಟಿಂದ ಸ್ವಲ್ಪ ದೂರ ಇರಬೇಕು. ಎಲ್ಲಿಂದ ಕರೆ ಮಾಡ್ತೀರಿ? ನಿಮ್ಮ ಹೆಸರೇನು? ಮೇಡಮ್, ನಾನು ಆನಂದ, ವೀರನಗೌಡ ಪಾಟೀಲ್ ಮಾತಾಡ್ತೀನಿ. ವೀರನಗೌಡ್ರ, ಕೇಳ್ರಿ ನಿಮ್ಮ ಪ್ರಶ್ನೆ. ಸರ್, ಈಗ ನೀವು ಕಸಿ ಬಗ್ಗೆ ಮತ್ತೆ ಎಕ್ಸ್ಪೆನ್ಸ್ ಬಗ್ಗೆ ಹೇಳಿದ್ರಿ. ಇಲ್ಲಿ ಅಂದ್ರೆ ಈ ಪೂರ್ಣ ಪ್ರಮಾಣದ ಕಸಿ ಅಥವಾ ಸ್ವಲ್ಪ ಪ್ರಮಾಣದ ಕಸಿ ಅಂತ ಹಿಂಗೇನಾದ್ರು ಇರಲ್ಲ ಸರ್? ಈಗ ಒಂದೇನಂದ್ರೆ ಪೂರ್ಣ ಪ್ರಮಾಣದ ಕಸಿ ಅಂತ ಇರುತ್ತೆ. ಯಾವುದು ಅಂದರೆ ಪಾರ್ಷಿಯಲ್ ಅಂದರೆ ಅರ್ಧ ಕಸಿ ಹಂಗೆ ಇರೋಂಗಿಲ್ಲ. ಯಾವ ಪೇಷಂಟ್ಸ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡ್ತೀವಿ. ಅವರಿಗೆ ಟೆಸ್ಟ್ಸ್ ಎಲ್ಲ ಒಳಪಡಿಸ್ಬಿಟ್ಟು ಎಲ್ಲ ಡಾಕ್ಟರ್ಸ್ ನೋಡಿಬಿಟ್ಟು ಪೇಷಂಟು ಫಿಟ್ ಇದ್ದಾರ ಮಾಡಿಸ್ಕೊಳಕ್ಕೆ ಮತ್ತು ಯಾರು ಕೊಡ್ತಾರಲ್ಲ ಇವರಿಬ್ರು ಫಿಟ್ ಇದ್ದರೆ ಮಾತ್ರ ನಾವು ಮುಂದೆ ಹೋಗ್ತೀವಿ. ಗೊತ್ತಾಯ್ತು? ಅಂದ್ರೆ ಈಗ ಏನಾಗ್ತದೆ ಸರ್, ಈಗ ಎಕ್ಸ್ಪೆನ್ಸ್ ಅಂದ್ರಲ್ಲ ಸರ್, ಈಗ ಇದು ಸಮ್ ಆಫ್ ಇದು ಈ ನಾರ್ಮಲ್ ಪೀಪಲ್ಸ್ ಕ್ಯಾನ್ ಇದು ಬೇರೆ ಮಾಡ್ಬೋದು, ಅಫೋರ್ಡ್ ಮಾಡ್ಬೋದು. ಒಂದು ಏನಂದ್ರೆ ನಾವು ಏನು ತಿಳ್ಕೊಬೇಕ್ರಿ, ಈಗ ನಾವು ನೀವು ಕೇಳ್ತಿರೋ ಹಂಗೆ ಆಯುಷ್ಮಾನ್ ಭಾರತ್ ಬರಾಕುಂತೈತಿ, ಸ್ವಲ್ಪ ಕಡೆ ESI ಐತಿ, ಸ್ವಲ್ಪ ರೈಲ್ವೇಸ್ ಇದೆ. ಸೊ ಇಲ್ಲಿಂದನೂ ನಮಗೆ ಹೆಲ್ಪ್ ಸಿಗುತ್ತಿದೆ. ಬಟ್ ಏನಂದರೆ ಈಗ ಮಾಡ್ತಿರುವ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ ಮಾಡ್ತಿದ್ದಾರೆ, ಶೀಘ್ರದಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಬರ್ತಿದೆ ಮತ್ತು SDMಅಲ್ಲೂ ಬರ್ತಿದೆ. ಸೊ ಅದರ ಏನಂತೂ ವೆಚ್ಚ ಕಡಿಮೆ ಆಗುವ ಸಾಧ್ಯತೆಗಳಿದೆ. ಮೇಲ್ ಟು ಫಿಮೇಲ್, ಫಿಮೇಲ್ ಟು ಮೇಲ್ ಹಂಗೆ ಕೊಡ್ಬೋದು ರೀ. ಮೇಲ್ ಟು ಫಿಮೇಲ್ ಕೊಡ್ಬೋದು ರೀ, ಫಿಮೇಲ್ ಟು ಮೇಲ್ ಕೊಡ್ಬೋದು. ಬಟ್ ಸೇಮ್ ರಕ್ತ ಗುಂಪು ಆಗಿರ್ಬೇಕು, ಒಂದೇ ರಕ್ತ ಗುಂಪು ಆಗಿರಬೇಕು. ಆಮೇಲೆ ಈಗ ಡೋನರ್ ಹೆಂಗೆ ಇರ್ಬೋದು ಸರ್? ಈಗ ರಿಸಿಪಿಯಂಟ್ ಓಡಿದ್ರೆ ನಡೀತದನ್ ಸರ್? ಈಗ ನೋಡ್ರಿ, ರಿಸಿಪಿಯಂಟ್ ನಾವು ಯೂಶ್ವಲಿ ಅಂದರೆ 60 ವಯಸ್ಸಿನ ಮೇಲೆ ಸ್ವಲ್ಪ ಹೆಂಗಾಗುತ್ತೆ, ಆಪರೇಷನ್ ತಡ್ಕೊಳ್ಳೋ ಶಕ್ತಿ ಕಡಿಮೆ ಇರುತ್ತೆ ಮತ್ತು ಬೇರೆ ಕಾಯಿಲೆಗಳು ಬರೋ ಚಾನ್ಸ್ ಇರುತ್ತೆ, ಹಾರ್ಟು, ಲಂಗ್ಸು, ಬೇರೆ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅಂಥವ್ರಿಗೆ ನಾವು ಜಾಸ್ತಿ ಅಂದರೆ ಮಾಡಿದರೆ ರಿಸ್ಕ್ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಮಾಡೋಂಗಿಲ್ಲ. ಬಟ್ 75 ವರ್ಷ ತನಕ ಮಾಡಿಸ್ಕೊಂಡವ್ರು ಇದ್ದಾರೆ. ಬಟ್ ಯೂಶ್ವಲಿ ನಾವು ಹೆಂಗಂದ್ರೆ 60 ವರ್ಷದ ತನಕ ಮಾಡ್ತೀವಿ. ಓಕೆ, ಇನ್ನು ನಮ್ಮ ಮುಂದಿನ ಕಾಲರ್. ಹಲೋ ಹಲೋ ಹಲೋ, ನಿಮ್ಮ ರೇಡಿಯೋ ಸೆಟ್ಟಿಂದ ಸ್ವಲ್ಪ ದೂರ ಬರ್ರಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ವಿಜಯ್ ಕುಮಾರ್ ಬರಡೋಲ್ ಅಂತ ಹೇಳಿ, ಬಾಗಲಕೋಟೆಯಿಂದ ರೀ ಮೇಡಮ್. ವಿಜಯ್ ಕುಮಾರ್ ಅವರ ಪ್ರಶ್ನೆ ಕೇಳ್ರಿ. ಈಗ ಲಿವರ್ ಡೊನೇಟ್ ಮಾಡ್ತೀವಲ್ ರೀ ಮೇಡಮ್, ಲಿವರ್ ಡೊನೇಟ್ ಆದ್ಮ್ಯಾಗ ಅದು ಎಂತವ್ರು ಕೊಟ್ರೆ ಕರೆಕ್ಟ್ ಆಗತ್ತೆ? ಅಂದ್ರೆ ಅವ್ರ ಫಿಟ್ನೆಸ್ ಇರ್ತಾರಂತ ತಿಳ್ಕೊರ ನಡೀತಂದ್ರೆ ಅವ್ರು ಲಿವರ್ ಡೊನೇಟ್ ಮಾಡಿದ್ರು. ಹಾ ನೋಡ್ರಿ, ಈಗ ನಾ ಹೇಳ್ದಂಗ 18-45 ವರ್ಷದವರು ಮತ್ತೆ ಹೆಲ್ದಿ ಅಂದ್ರೆ ಎಲ್ಲ ಆರಾಮಿದ್ದವರು, ಶುಗರ್ ಇರಲಾರ್ದವರು ಮತ್ತು ಏನು ಬೇರೆ ಕಾಯಿಲೆ ಇರಲಾರ್ದವರು ಅಂಥವ್ರು ಕೊಟ್ರೆ ನಡೀತೈತಿ. ಏನು ಅಂದರೆ ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ಸ್ ಎಲ್ಲ ನೋಡಿ ಇವರು ಫಿಟ್ ಇದ್ದಾರೆ ಅಂದಮೇಲೆ ಮುಂದೆ ಹೋಗ್ತಾರೆ ರೀ. ಇಲ್ಲ ಫಿಟ್ ಇಲ್ಲ ಅಂದರೆ ನಮಗೇನಾದರೂ ಪ್ರಾಬ್ಲಮ್ಸ್ ಕಂಡು ಬಂತು, ನಮ್ಗೆ ಏನು ಮಾಡ್ತೀವಿ ಸ್ಕ್ಯಾನ್? ಪ್ರಾಬ್ಲಮ್ ನಾನು ಕ್ವೆಶನ್ ಏನಂದ್ರೆ ಸರ್, ಆ ಡೊನೇಟ್ ಏನು ಮಾಡ್ತಾರಲ್ಲ ಆ ವ್ಯಕ್ತಿಗಳಿಗೆ ಏನೂ ಆಗೋದಿಲ್ಲ. ಹೌದು, ಒಂದೇ ಏನಂದರೆ ಒಂದು ತಿಳ್ಕೊಬೇಕಂದ್ರೆ ನಮ್ಮದು ಈ ನಮ್ದು ಏನು ಚರ್ಮ ಈಗ ಹೆಂಗೆ ಕಿತ್ತೋಗುತ್ತಲ್ಲ ಅದಾದ್ಮೇಲೆ ಹೆಂಗೆ ಬೆಳೆಯುತ್ತಲ್ಲ ಹಾಗೆ ನಮಗೆ ಲಿವರ್ ಬಗ್ಗೂ ಬೆಳೆಯುವ ಈ ಒಂದು ಶಕ್ತಿ ಕೊಟ್ಟಿದೆ. ಹಾಂ, ಸೊ ಅದಕ್ಕೆ ಪೂರ್ತಿ ಇಲ್ಲ ಈಗ ಹೆಂಗಾಗತ್ರಿ ಲಿವಿಂಗ್ ಡೋನರ್? ನಾನೇನಂದ್ರೆ ಸಂಬಂಧಿಕರು ಯಾರು ಕೊಡ್ತಾರಲ್ಲ ಅವ್ರಿಂದ ಓನ್ಲಿ ಅರ್ಧ, ಅಂದ್ರೆ ಅರ್ಧ ಲಿವರ್ ಅಷ್ಟೇ ತಗೊಳ್ತೀವಿ ರೀ, ಅರ್ಧ ಯಕೃತಿ ತಗೊಳ್ತೀವಿ, ಇನ್ನ ಅರ್ಧ ಯಕೃತಿ ಒಂದು 2-3 ತಿಂಗಳಲ್ಲಿ ಬೆಳೀತಿತ್ರಿ. ಗೊತ್ತಾತಲ್ರಿ, ತೆಗದ ಮೇಲೆ 2-3 ತಿಂಗಳಲ್ಲಿ ಬೆಳೆಯುತ್ತೆ, ನೀವು ನಾರ್ಮಲ್ ಆಗ್ತೀರಿ ತೆಗದ ಮೇಲೂ. ಓಕೆ ಓಕೆ ರೀ, ಥ್ಯಾಂಕ್ ಯು. ಡಾಕ್ಟರ್, ನೀವು ಹೇಳಿದ್ರಿ ಲಿವರ್ ತನ್ನನ್ನು ತಾನು ಸೃಷ್ಟಿ ಮಾಡ್ಕೊಳ್ತದೆ ಅಂತ ಅನ್ಕೋಬಹುದೇನು? ಅರ್ಧ ಲಿವರ್ ತೆಗೆದು ಇನ್ನೊಬ್ಬ ರಿಸಿಪಿಯಂಟ್ಗೆ ಪಡೆದುಕೊಳ್ಳೋರಿಗೆ ಕೊಟ್ಟಾಗ ದಾನಿಗಳಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾಗ್ತದೇನು ಸರ್? ಅರ್ಧ ಲಿವರ್ ಇಟ್ಕೊಂಡು ಅವ್ರು ಬದುಕೋದು ಕಷ್ಟ ಆಗ್ತದೋ ಏನೋ ಅಂತ. ಅಂಥದ್ದೇನೂ ಆಗಲ್ಲ, ಲಿವರ್ ಡೊನೇಟ್ ಮಾಡಿದ ಮೇಲೆ ಅವರು ಸರಳವಾದ ಜೀವನ ಸಾಗಿಸಬಹುದು. ಅವರ ನಾರ್ಮಲ್ ಲಿವರ್ ಏನು ಲಿವರ್ ಫಂಕ್ಷನ್ ನಾರ್ಮಲ್ಗೆ ಬರುತ್ತೆ ಅಂತ. ಆಪರೇಷನ್ ಸಕ್ಸಸ್ಫುಲ್ ಆದರೆ ಏನೂ ಸಮಸ್ಯೆಗಳು ಇರಲ್ಲ ಅಂತ ನಾನು ಹೇಳಬಹುದು. ಅಂದರೆ ನೀವು ಹೇಳೋ ಪ್ರಕಾರ 2-3 ತಿಂಗಳದೊಳಗೆ ಅದು ಬೆಳೆದು ಬಿಡ್ತದೆ ಅಂತ ಹೇಳ್ತೀವಿ? ಹೌದ್ರಿ, ಹೌದು. ಹಲೋ, ಹಲೋ, ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಶ್ರೀಕಾಂತ್ ಹಾಜಿಮನಿ, ಶಿರಹಟ್ಟಿ. ಶಿರಹಟ್ಟಿಯ ಶ್ರೀಕಾಂತ್ ಅವರು, ನಿಮ್ಮ ಪ್ರಶ್ನೆ ಕೇಳ್ರಿ. ಅಲ್ಲ ಸರ್, ಲಿವರ್ ಹೇಳ್ರಿ ಸರ್. ಇದು ಲಿವರ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತಲ್ಲ ಸರ್? ಹೌದ್ರಿ. ಈ ಜೀರ್ಣಕ್ರಿಯೆಯಲ್ಲಿ ಏನಾದರೂ ಗುಣದೋಷಗಳು ಕಂಡು ಬಂದರೆ ಏನು ಮಾಡ್ಬೋದು ಸರ್? ಒಂದೇನಂತ ತಿಳ್ಕೊಬೇಕಂದ್ರೆ, ನಾನು ಹೇಳುವಾಗ ನಾನು ಮುಂಚೆ ಹೇಳ್ದಂಗೆ ನಮ್ದು ಏನು ಅನ್ನನಾಳ, ಹೊಟ್ಟೆ, ಕರಳು, ಇಲ್ಲಿಂದ ಎಲ್ಲ ರಕ್ತ ನಮ್ಮ ಲಿವರ್ಗೆ ಹೋಗ್ಬಿಟ್ಟು ಅದಾದ ನಂತರ ಹೃದಯಕ್ಕೆ ಹೋಗುತ್ತೆ. ಸೊ ಏನೇನು ನಾವು ಏನು ತಿಂತೀವಿ ಅದ್ರಾಗಿಂದ ಏನು ನಮ್ಮದು ಏನು ತಿಂದಿದ್ದು ಏನು ನಮ್ಮ ಬಾಡಿ ಹಿರ್ಕೊಳ್ಳುತ್ತಲ್ಲ ಅದು ಫಸ್ಟ್ ನಮ್ಮದು ಯಕೃತಕ್ಕೆ ಹೋಗಿ ಅಲ್ಲಿ ಎಲ್ಲ ಒಂದು ರಾಸಾಯನಿಕ ಇದು ಫ್ಯಾಕ್ಟ್ರಿ ಇದ್ದಂಗೆ. ಸೊ ಎಲ್ಲ ಏನಾಗುತ್ತೆ ಅದನ್ನು ನಾವು ಇದು ಈಗ ಹೆಂಗಿರುತ್ತೀ ಕಬ್ಬಿಣ ಇದು ಇರುತ್ತೆ ರಾ ಮಟೀರಿಯಲ್, ಅದನ್ನು ತೊಗೊಂಡು ಹೋಗಿ ನಾವು ಸ್ಟೀಲ್ ಮಾಡ್ತೀವಿ, ಇದ್ದುದ್ದು ಮಾಡ್ತೀವಿ, ಬೇರೆ ಎಲ್ಲ ಮಾಡ್ತೀವಿ. ಹಂಗೆ ಏನು ಮಾಡುತ್ತೆ ಬಾಡಿ ಒಂದು ರಾ ಮಟೀರಿಯಲ್ ತೊಗೊಂಡ್ಬಿಟ್ಟು ಪ್ರೋಟೀನ್ಸ್ ಅಂತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಕೊಲೆಸ್ಟ್ರಾಲ್ ಇಂಥವೆಲ್ಲ ಉತ್ಪತ್ತಿ ಮಾಡುತ್ತೆ. ಸೊ ಇದೆಲ್ಲ ಜೀರ್ಣಕ್ರಿಯೆಗೆ ಬೇಕಾಗುತ್ತೆ. ಸೊ ನಮ್ಗೆ ನಾರ್ಮಲಾಗಿ ಸರಳವಾಗಿ ಜೀವನ ನಡೆಸ್ಬೇಕಂದ್ರೆ ಇವೆಲ್ಲ ಬೇಕಾಕಾವು. ಸೊ ಇದೆಲ್ಲ ಉತ್ಪತ್ತಿ ಮಾಡುತ್ತೆ ಲಿವರ್. ಓಕೆ. ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ, ತಮ್ಮ ಹೆಸರು? ಬೆಳಗಾವಿ ಜಿಲ್ಲೆ ರಾಘವ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಶಿವಲಿಂಗಯ್ಯನವರು, ಪ್ರಶ್ನೆ ಕೇಳಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ಯಕೃತ್ ನಾವು ಹಾಳಾಗಲ್ಲ ಮುಂಜಾಗ್ರತೆ ಕ್ರಮ ಏನ್ರಿ, ಪ್ರಿಕಾಷನ್ ಮೇಡಮ್? ಒಂದು ಪ್ರಿಕಾಷನರಿ ಮೆಸೇಜ್ನ ಹೇಳ್ದಂಗೆ, ಈ ಯಕೃತ್ ವೈಫಲ್ಯಗಳೋ ಕಾರಣಗಳ ನಾವು ತಿಳಿಸ್ದಂಗೆ, ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಡ್ರಿಂಕ್ಸ್, ಮದ್ಯ ಸೇವಿಸೋದು, ಆಲ್ಕೋಹಾಲ್. ಸೊ ಅದನ್ನು ನಾವು ಮಾಡಬಾರ್ದು. ಮತ್ತು ನಾವು ವೈರಲ್ ಇನ್ಫೆಕ್ಷನ್ಸ್ ಅಂತ ಹೇಳಿದೆ ನಾನು, ಹೆಪಟೈಟಿಸ್ ಎ ಬಿ ಸಿ ಡಿ ಇ, ಇದರಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ನಾವು ಗೊತ್ತಿರೋ ಹಾಗೆ ಇದು ರಕ್ತ ಹಾಕಿಸಿಕೊಳ್ಳೋದಿಂದ, ಇಲ್ಲಾಂದ್ರೆ ಅಸುರಕ್ಷಿತ ಲೈಂಗಿಕತೆಯಿಂದ ಮತ್ತು ಮಗುವಿಂದ ತಾಯಿಗೆ ಬರಬಹುದು. ಸೊ ಈ ವೈರಲ್ ಇನ್ಫೆಕ್ಷನ್ಸ್ನ ನಾವು ತಡೆಗಟ್ಟಬಹುದು ಹೇಗೆ? ಒಂದು, ನಾವು ಮುಂಜಾಗ್ರತೆಯಾಗಿ ಟೆಸ್ಟ್ ಮಾಡಿದರೆ ಪ್ರೆಗ್ನೆಂಟ್ ಪೇಷಂಟ್ಸಲ್ಲಿ ತಾಯಿಯಿಂದ ಮಗುವಿಗೆ ಹೋಗೋಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬಹುದು. ನೆಕ್ಸ್ಟು, ಅಸುರಕ್ಷತೆ ಲೈಂಗಿಕ ನಾವು ನಿಲ್ಲಿಸಬೇಕು. ಮತ್ತು ಕ್ಲೀನ್ ನೀಡಲ್ಸ್, ಅಂದರೆ ಯಾವುದು ಬ್ಲಡ್ ತೊಗೊಳ್ಳುವಾಗ ಮತ್ತು ಬೇರೆ ಏನಾದರೂ ಇಂಜೆಕ್ಷನ್ಸ್ ಹಾಕ್ಕೊಳ್ಳುವಾಗ ಸುರಕ್ಷಿತವಾಗಿರಬೇಕು. ಮತ್ತು ನಾವು ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಪಾಸಿಟಿವ್ ಇದ್ವಿ ಅಂತ ಗೊತ್ತಾದರೆ, ಮತ್ತು ಲೈಂಗಿಕ ಮಾಡುವಾಗ ಕಾಂಡಮ್ ಸುರಕ್ಷತೆ ಉಪಯೋಗಿಸಬೇಕು. ಮತ್ತು ಹಾಗೆ ಮನೆ ಜನ, ನಮಗೆ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಬಂದಿದೆ, ಸೊ ನಮಗೆ ಮುಂದೆ ಲಿವರ್ ಪ್ರಾಬ್ಲಮ್ ಬರಬಾರದು ಅಂದರೆ ನಾವು ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳಬಹುದು. ಅದು 3 ಡೋಸ್ ತೊಗೊಂಡ್ರೆ ಸಾಕು, ನಮಗೆ ಜೀವನ ಪರ್ಯಂತದ ಸುರಕ್ಷತೆ ನೀಡುತ್ತದೆ. ಈ ಹೆಪಟೈಟಿಸ್ ಎ ಬಿ ಸಿ ಡಿ ಇ ಅಲ್ಲಿ ಬರೀ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಮಾತ್ರ ಇದೆ, ಬೇರೆ ಇದಕ್ಕೆ ಮುಂಜಾಗ್ರತೆಯಾಗಿ ನಾವು ಕ್ರಮಗಳನ್ನು ತೊಗೊಳ್ಳಬೇಕಾಗುತ್ತದೆ. ಮತ್ತು ನ್ಯಾಶ್, ನಾನೇನು ಹೇಳಿದೆ, ನ್ಯಾಶ್ ಕಾಯಿಲೆಯಿಂದನೂ ಈಗ ಸದ್ಯಕ್ಕೆ ಶುಗರ್ ಮತ್ತು ಸ್ಥೂಲಕಾಯದಿಂದನೂ ಲಿವರ್ ಪ್ರಾಬ್ಲಮ್ ಬರುತ್ತಿದೆ. ಸೊ ನಾವು ಏನು ಮಾಡಬೇಕಂದ್ರೆ, ಆದಷ್ಟು ನಾವು ಶುಗರ್ ಕರೆಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ಮತ್ತು ಹಾಗೂ ಒಬೆಸಿಟಿ, ನಾವೇನು ಸ್ಥೂಲಕಾಯ ಇದೆ ಅಲ್ಲ, ಈಗ ಈ ಜನ್ರೇಷನ್ನಲ್ಲಿ ಇದು ಬಹಳ ಹೆಚ್ಚಾಗುತ್ತಿದೆ. ಇದನ್ನು ನಾವು ಕಡಿಮೆ ಮಾಡೋದಕ್ಕೆ ಡೈಟ್ ಅಂದರೆ ನಾವು ಊಟ ಮತ್ತು ಎಕ್ಸರ್ಸೈಸನ್ನು ಮಾಡಬೇಕು. ಧನ್ಯವಾದಗಳು ಸರ್. ಈಗ ಮಕ್ಕಳು ಇರ್ತಾರಲ್ಲ, ಅವರು ಬಹಳಷ್ಟು ಹೊರಗಿನ ತಿಂಡಿ ತಿನಿಸುಗಳನ್ನು ತಿಂತಾ ಇರ್ತಾರೆ. ಈ ರೀತಿ ಮಾಡಬೇಕಾದ್ರೆ ಏನು MSG ಹಾಕಿರುವಂತಹ ಆಹಾರ ಪದಾರ್ಥಗಳನ್ನು ಕೂಡ ಸೇವಿಸ್ತಾ ಇರ್ತಾರೆ. ಈ ರೀತಿ ಹೊರಗಿನ ಆಹಾರ ಪದಾರ್ಥ ಸೇವಿಸುವಂಥ ಮಕ್ಕಳಲ್ಲಿ ಯಕೃತ್ ವೈಫಲ್ಯ ಆಗ್ತದೆ ಅಂತ ಹೇಳ್ತಾರೆ, ಇದು ನಿಜ ಏನು ಅಂತ? ಒಂದು ಹೇಳೋಕ್ಕಾಗದರೆ ನಮಗೆ ಈ ಏನು ಈ ಒಂದು ದಿನದಲ್ಲೇ ಆಗುವ ವೈಫಲ್ಯ ಅಲ್ಲ ಇದು ಲಿವರು, ಬಹಳ ದಿನದಿಂದ ಡ್ಯಾಮೇಜ್ ಆಗಿಬಿಟ್ಟು ನಂತರ ಲಿವರ್ ವೈಫಲ್ಯ ಕಾಣಿಸಿಕೊಳ್ಳುತ್ತದೆ. ಚಿಕ್ಕ ಮಕ್ಕಳಲ್ಲಿ ಈ ಏನಂತೀರಿ ನಾವು ಸ್ಥೂಲಕಾಯ ಜಂಕ್ ಫುಡ್ಸ್ ತಿಂದ ಆದ ಮೇಲೆ ಆಗೋದಿಲ್ಲ. ಬಟ್ ಇದೇನೆಂದರೆ ಚೈಲ್ಡ್ಹುಡ್ ಒಬೆಸಿಟಿ ಏನಂತ ಇರುತ್ತೆ, ಮಕ್ಕಳಲ್ಲಿ ಸ್ಥೂಲಕಾಯವಿರುತ್ತೆ, ಅದು ದೊಡ್ಡವರಲ್ಲಿ ಮುಂದುವರಿದರೆ ಅವರು ಅದನಂತರ ಲಿವರ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ಭಾಳ ಇರುತ್ತದೆ. ಮಕ್ಕಳಲ್ಲಿ ಯಕೃತ್ ಕಸಿ ಮಾಡಬಹುದೇನು ಸರ್? ಹೌದು, ಮಕ್ಕಳಲ್ಲಿ ಲಿವರ್ ಕಸಿ ಮಾಡಬಹುದು. ಇವನ್ ಅಂದರೆ ಹುಟ್ಟಿದ ಮಕ್ಕಳಿಗೂ ಮಾಡಿದ್ದಾರೆ. ಅದರ ಕಾರಣಗಳು ಭಾಳಷ್ಟು ಇವೆ. ಒಂದು ಏನಂದರೆ ನಮಗೆ ಹುಟ್ಟಿದಾಗಲೇ ಏನಾದರೂ ಸಮಸ್ಯೆಗಳಿದ್ದರೆ, ಅಂದರೆ ಪಿತ್ತಕೋಶದಿಂದ ಪಿತ್ತನಾಳ ಏನಾದರೂ ಸಮಸ್ಯೆಗಳಿದ್ದರೆ, ಪಿತ್ತ ಹೋಗ್ತಿಲ್ಲ ಅಂದರೆ ಆವಾಗ ನಾವು ಬಿಲಿರಿಯಟ್ರೇಷಿಯಾ ಅಂತ ಹೇಳ್ತೀವಿ, ಇದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಯಕೃತ್ತಿ ಕಸಿ ಮಾಡೋಕ್ಕೆ ಬೇಕಾಗುತ್ತದೆ. ಹಲೋ. ಹಲೋ, ನಮಸ್ಕಾರ ರೀ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಅಂತ ಹೇಳ್ರಿ ಮೇಡಮ್. ಆನಂದ್ ಅವರ ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಸವದತ್ತಿ ತಾಲೂಕು ಬಡ್ಲಿಯಿಂದ. ಬಡ್ನಿ ಅಂತ್ರಿ? ಬಡ್ಲಿ. ಬಡ್ಲಿ, ಬಡ್ಲಿಯಿಂದ ಕರೆ ಮಾಡ್ತಾ ಇದ್ದೀರಿ. ಡಾಕ್ಟರ್ ಪ್ರಶ್ನೆ ಕೇಳ್ರಿ. ಹೇಳ್ರಿ ಸರ್. ಸರ್, ಈ ಲಿವರ್ ಫೇಲೋರ್ ಆಗ್ತದಂತಿರಲ್ಲ, ಅದು ಔಷಧಿಗಳಿಂದ ಆಗ್ತದಂತ ಹೇಳಿದ್ರಿ, ಯಾವ್ಯಾವ ಔಷಧಿ ತಗೊಳ್ಳೋದಂದ್ರೆ ಆಗ್ತಬೋದ್ರಿ? ಒಂದೇನಂದ್ರೆ ನಾವು ಡಾಕ್ಟರ್ ಗೊತ್ತಾಗ್ಲಾರ್ದಂಗೆ ಒಂದೊಂದು ಸ್ವಲ್ಪ ಔಷಧಿ ತೊಗೊಳ್ತೀವಿ. ಭಾಳಷ್ಟು ಮಂಡಿ ನೋವುಗೆ ಔಷಧಿ, ನೋವಿಗೆ ಲೈಕ್ ನಾವು ಓವೆರಾನ್ ಅಂತ ಹೇಳ್ತೀವಿ, ಡೈಕ್ಲೋಫಿನ್ಯಾಕ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್, ಇದು ಅತಿ ಹೆಚ್ಚಾಗಿ ತೊಗೊಂಡ್ರೂ ಆಗುತ್ತೆ. ಓಕೆ, ಯಾವುದು ನಾವು ಡಾಕ್ಟರ್ಸ್ಗೆ ಕೇಳಲಾರ್ದ ಒಂದೊಂದು ಸತಿ ತೊಗೊಳ್ತೀವಲ್ಲ, ಅವು ನಮ್ಗೆ ಗೊತ್ತಾಗ್ಲಾರ್ದಂಗೆ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸ್ ಇರ್ತಾವೆ. ನೆಕ್ಸ್ಟು, ಮತ್ತು ನೀವು ಈಗ ಕಾಮಣಿ ಬಂದೈತ್ರಿ, ಕಾಮಣಿ ಬಂದಿತ್ತಿಗೆ ಕಡಿಮೆ ಆಗೋಕ್ಕೆ ನೀವು ಕೈ ಔಷಧಿ ತೊಗೊಳ್ತೀರಿ, ಅದು ಔಷಧಿ ತೊಗೊಳ್ತೀರಿ, ಮತ್ತು ಅದರದ್ದು ಸೈಡ್ ಎಫೆಕ್ಟ್ಸು ಗೊತ್ತಿರೋಂಗಿಲ್ಲ. ಸೊ ಅದರಿಂದರೂ ಆಗ್ಬೋದು. ಒಂದೇನಂದ್ರೆ ಎಲ್ಲರ ಮನುಷ್ಯಂದು ಲಿವರ್ ಬೇರೆ ಇರುತ್ತೆ, ಯಾವ ಥರದ ಇದು ಏನಂತೀರಿ ಔಷಧಿಗಳಿಗೆ ಯಾವ ಥರ ರಿಸ್ಪಾನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಿಲ್ಲ. ಒಬ್ಬೊಬ್ಬರಿಗೆ ಸ್ವಲ್ಪ ಒಂದು ಸ್ವಲ್ಪ ಸ್ಮಾಲ್ ಡೋಸಿಗೂ ಒಬ್ಬೊಬ್ಬರಿಗೆ ಲಿವರ್ ಪ್ರಾಬ್ಲಮ್ ಬರ್ಬೋದು, ಒಬ್ಬೊಬ್ಬರಿಗೆ ಭಾಳ ವರ್ಷ ಇದು ಒಂದೇ ಟ್ಯಾಬ್ಲೆಟ್ ತೊಗೊಳ್ತಿದ್ರು ಲಿವರ್ ಪ್ರಾಬ್ಲಮ್ಸ್ ಬರ್ಬೋದು. ಬಟ್ ಮುಖ್ಯವಾಗಿ ಅಂದರೆ ನಾವು ಏನು ನೋವಿನ ಗುಳಿಗೆ ತೊಗೊಳ್ತೀವಲ್ಲ, ಅದು ಅತಿ ಹೆಚ್ಚಾಗಿ ತೊಗೊಂಡ್ರೆ ಬರುವ ಕಾರಣ ಬಹಳ ಇದೆ. ಮತ್ತು ಏನು ನಾವು ಬೇರೆ ಕೈ ಔಷಧಿ, ಆಯುರ್ವೇದಿಕ್ ಹೋಮಿಯೋಪತಿ ಔಷಧಿ ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡಲಾರದೆ ತೊಗೊಳ್ತೀವಲ್ಲ, ಆವಾಗಲೂ ಲಿವರ್ ಪ್ರಾಬ್ಲಮ್ ಬರುವ ಚಾನ್ಸೇ ಭಾಳ ಇರುತ್ತದೆ. ಓಕೆ. ಮತ್ತು ಸರ್, ಈಗ ಕೆಲವೊಬ್ಬರು ಬಿ ಪಿ 20 ವರ್ಷಗಟ್ಟಲೆ ಬಿ ಪಿ ಗುಳಿಗೆ ತೊಗೋತಾರೆ, ಶುಗರ್ ಗುಳಿಗೆ ತೊಗೋತಾರೆ, ಆಮೇಲೆ ಕ್ಲೋಪಿಟಾಬ್ ಮತ್ತು ಆಸ್ಪಿರಿನ್ ತೊಗೋತಾರೆ, ಇದರಿಂದ ಆಗ್ಬೋದಾ? ಇಲ್ರಿ, ಇಲ್ಲ. ನಾ ಹೇಳ್ದಂಗೆ ಇದು ಶುಗರ್ ಟ್ಯಾಬ್ಲೆಟ್ಸ್ ಇಂತರ ಆಗಂಗಿಲ್ಲ. ಏನಂದ್ರೆ ನಾವು ಶುಗರ್ ಕಂಟ್ರೋಲ್ ಇರಲಾರ್ದವರು ಭಾಳ ವರ್ಷದಿಂದ ಶುಗರ್ ಕಂಟ್ರೋಲ್ ಇಲ್ಲ ಅಂದ ಅವಾಗೇನಾಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಅವಾಗ ಅದು ನ್ಯಾಶ್ ಅಂತ ಹೇಳ್ತೀವಿ. ಸೊ ಅದರಿಂದ ಲಿವರ್ ವೈಫಲ್ಯ ಆಗುತ್ತೆ ರೀ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ಸರ್. ನಮಸ್ಕಾರ ರೀ. ಆಗಲ್ಲ, ಒಂದ್ ಸ್ವಲ್ಪ ಕ್ವಶನ್, ಇನ್ನೊಂದ್ ಸಣ್ಣ ಕ್ವಶನ್ ಇದೆ ಸರ್. ವೀರನ್ ಗೌಡ್ರ, ಬೇರೆಯವರಿಗೆ ಅವಕಾಶ ಕೊಡೋಣ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಹೇಳ್ರಿ ಸರ್. ಸರ್, ನಮ್ಗೆ ಪಿತ್ತ ಬಹಳ ಆಗತ್ರಿ, ಏನ್ ಮಾಡ್ಬೇಕ್ರಿ? ಪಿತ್ತ ಬಹಳ ಆಗ್ತತಿ ಅಂತ ಹೇಳಿದ್ರ, ನೀವು ಏನು ಬೆಳಗ್ಗೆ ನಾವು ಮುಖ ತೊಳ್ಕೊಳ್ಬೇಕಾದ್ರೆ ಏನು ಹೊರಗೆ ಹಾಕ್ತೀವಿ ಬಾಯಿಂದ, ಅದಕ್ಕೆ ಪಿತ್ತ ಅಂತೀರಿ ನೀವು? ಅಲ್ಲ, ಪಿತ್ತ ಅಂದ್ರೆ ನಾವು ಈಗ ಪಿತ್ತ ಅಂದ್ರೆ ಏನ್ರಿ ಅಂತ ಅಂದ್ರೆ ಒಟ್ಟ ಮಸರ ಪಸರ ತಿಂದ್ರೆ ಆಗ್ಬಾರ್ದಲ್ರಿ, ಹುಳಿ ಆಗ್ತೀರಿ, ಆಸಿಡಿಟಿ ಅಂತೀರಿ, ಅಂದ್ರೆ ಹುಳಿ ತೇಗ ಬರ್ತಿತ್ತಲ್ರಿ ಆದ್ರಿ. ಹಾಂ, ಆದ್ರೆ ನೀವು ಇವತ್ತಿನ ವಿಷಯ ಲಿವರ್ ಕಸಿ ಮಾಡುವಿಕೆ, ಯಕೃತ್ ಕಸಿ ಮಾಡುವಿಕೆ, ಅದ್ರ ಬಗ್ಗೆ ಮಾತ್ರ ಪ್ರಶ್ನೆ ಕೇಳಬೇಕು. ಹಲೋ. ಹಲೋ. ಹಾಂ, ಹಲೋ. ಹಲೋ, ಯಾರು ಕರೆ ಮಾಡ್ತೀರಿ? ಮೇಡಮ್ ನಮಸ್ಕಾರ ರೀ. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ರಾಜ್ಕುಮಾರ್ ಅಂಬಿ ಅಂತಂದ್ರಿ. ಅಂಬಿ ಅವರು ಎಲ್ಲಿಂದ? ಮೇಡಮ್ ಚಿಕ್ಕೋಡಿಯಿಂದ ಮಾತಾಡೋದ್ರಿ. ಚಿಕ್ಕೋಡಿಯಿಂದ, ಕೇಳ್ರಿ ಪ್ರಶ್ನೆ. ಮೇಡಮ್, ಈಗ ನಂದು ಕ್ವಶನ್ ರೀ, ಶುಗರ್ ಮೇಲೆ ಅದ ರೀ ಮೇಡಮ್, ನಡೀತದಲ್ರಿ? ಇಲ್ಲ ಸರ್, ಇವತ್ತಿನ ವಿಷಯ ಯಕೃತ್ ಕಸಿ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಮಾತ್ರ ನೀವು ಕೇಳಬೇಕು. ಅಂದ್ರೆ ಆಗಲೇ ಶುಗರ್ ಬಗ್ಗೆ ಹೇಳಿದ್ರಲ್ರಿ ಸ್ವಲ್ಪ ಡಾಕ್ಟರ್, ಅದಕ್ಕೆ ಹೇಳ್ರಿ. ಹಲೋ, ಹಲೋ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಮೇಡಮ್ ನಮಸ್ಕಾರ ರೀ. ನಮಸ್ತೆ, ತಮ್ಮ ಹೆಸರು? ಶಿವಲಿಂಗ ಹಿರೇಮಠ ಮಾತಾಡ್ತಾರ್ರಿ. ಆಗ್ಲೇ ಕರೆ ಮಾಡಿದ್ರಿ ಶಿವಲಿಂಗ? ಆಧಾರ್ ಕಾರ್ಡ್ ಆಗಾರಾದ್ರಿ? ಕೇಳ್ರಿ. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ, ಹೇಳ್ರಿ. ಸರ್, ಈಗ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿಯೋದ್ರಿಂದ ಯಕೃತ್ತನ್ನು ಉಳಿಸ್ಕೋಬಹುದೇನ್ರಿ? ಇಲ್ಲ ರೀ, ನಾವು ಅತ್ಯುತ್ತಮ ಆಹಾರ ಪದ್ಧತಿ ಮತ್ತು ನಾವು ಏನಂತೀವಿ ನಿದ್ದೆ ಆಹಾರ ಕರೆಕ್ಟ್ ಟೈಮಿಗೆ ತೊಗೋಬೇಕು ರೀ. ಯಾವುದನ್ನು ನಾವು ಪತ್ತೆ ಮಾಡಿದರೆ ಏನು ಲಿವರ್? ಸರ್, ನೀವು ಆಹಾರ ಪದ್ಧತಿ ಅಂತ ಹೇಳ್ತಾ ಇದ್ದೀರಿ, ಯಾವ ರೀತಿಯ ಆಹಾರ ಒಳ್ಳೆಯದು ಅಂತ? ನಾವು ಏನಂದರೆ ಈ ಲಿವರ್, ಅದರಲ್ಲೂ ಈಗ ಯಾರಿಗೆ ಲಿವರ್ ಫೇಲ್ಯೂರ್ ಆಗ್ಯದ, ಯಕೃತ್ ವೈಫಲ್ಯಗೊಂಡಂತಹ ರೋಗಿಗಳಿಗೆ ಏನು ಆಹಾರ ಹೇಳ್ತೀರಿ ನೀವು? ಒಂದೇನಂದ್ರೆ ಯಕೃತ ರೋಗಿಗೆ ಲಿವರ್ ವೈಫಲ್ಯಗೊಂಡಿದೆ ಅಂಥವ್ರಿಗೆ ನಾವು ಕಾಲು ಬಾವು, ಹೊಟ್ಟೆ ಬಾವು, ಮೈ ತುಂಬ ನೀರಿರುತ್ತೆ. ಸೊ ನಾವು ಮುಖ್ಯವಾಗಿ ಏನು ಹೇಳೋದಂದರೆ ಉಪ್ಪನ್ನು ಕಡಿಮೆ ಮಾಡಬೇಕು, ಊಟದಲ್ಲಿ ಉಪ್ಪು ಕಡಿಮೆ ಮಾಡಬೇಕು. ಅದು ಬಿಟ್ಟು ಅವರು ಬೇರೆ ಎಲ್ಲ ತಿನ್ನಬಹುದು. ಉಪ್ಪನ್ನು ಕಡಿಮೆ ಮಾಡಿಬಿಟ್ಟು ಬೇರೆ ಅಂದರೆ ನಾವು ಪ್ರೋಟೀನ್, ಹೈ ಪ್ರೋಟೀನ್ ಡಯಟ್ ಅಂತ ಹೇಳ್ತೀವಿ. ಇದು ನಮಗೆ ಪ್ರೋಟೀನ್ ನಮಗೆ ಮೊಟ್ಟೆ ಬಿಳಿ ಭಾಗದಲ್ಲಿರುತ್ತದೆ ಹಾಗೂ ಕಾಳುಗಳಿರುತ್ತದೆ, ಇದನ್ನು ಬಹಳ ಸೇವನೆ ಮಾಡಿ ಅಂತ ಹೇಳ್ತೀವಿ. ಮತ್ತು ಬೇರೆ ನೀರು ಮಿತವಾಗಿ ಅಂದರೆ 1.5-2 ಲೀಟರ್ ಕುಡೀರಿ ಅಂತ ಹೇಳ್ತೀವಿ. ಮತ್ತು ಶುದ್ಧವಾದ ಆಹಾರ, ಮನೆಯ ಆಹಾರ ತಿನ್ನಬೇಕು, ಹೊರಗಿನ ಆಹಾರ ತಿನ್ನಬಾರ್ದು. ಏಕೆಂದರೆ ಇನ್ಫೆಕ್ಷನ್ ಬರೋ ಚಾನ್ಸ್ ಭಾಳ ಇರುತ್ತೆ. ಏಕೆಂದರೆ ಲಿವರ್ ನಮ್ಮ ಇಮ್ಯುನಿಟಿಯನ್ನು ಕಾಪಾಡುತ್ತದೆ, ಇನ್ಫೆಕ್ಷನ್ ಬರಲಾರ್ದಂಗೆ ನೋಡುತ್ತದೆ. ಸೊ ನಾವು ಆಲ್ರೆಡಿ ಅಂದರೆ ಲಿವರ್ ವೈಫಲ್ಯಗೊಂಡಾಗ ಇನ್ಫೆಕ್ಷನ್ ಬರೋ ಚಾನ್ಸ್ ಭಾಳ ಇರುತ್ತೆ. ಅದಕ್ಕೆ ಮನೆಯಲ್ಲೇ ಊಟ ಮಾಡಬೇಕು ಮತ್ತು ನಿದ್ದೆ ಕರೆಕ್ಟ್ ಮಾಡಬೇಕು, ನಮ್ಮದೇ ಏನು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಕರೆಕ್ಟಾಗಿ ಮಾಡಬೇಕು. ಹಲೋ, ಹಲೋ, ನಮಸ್ಕಾರ ಸರ್, ನಾವು ತಡಕನಹಳ್ಳಿಯಿಂದ ಮಾತಾಡೋದೆ. ಹಾಂ ನಮಸ್ಕಾರ, ಹೇಳಿ. ತಮ್ಮ ಹೆಸರು ಸರ? ಈ ಯಕೃತ್ ಕಾಯಿಲೆಗೆ. ನಿಮ್ಮ ಹೆಸರು ಹೇಳಿ, ಮುಂದೆ ಹೋಗ್ರಿ. ನಮ್ಮ ಹೆಸರು ಜಗದೀಶ್ ಅಂತ ಹೇಳ್ರಿ. ಪ್ರಶ್ನೆ ಕೇಳ್ರಿ. ಯಕೃತ್ ಕಾಯಿಲೆಗೆ, ಯಕೃತ್ ಕಾಯಿಲೆ ಬರಕ ಕೆಮ್ಮನ ಕಾರಣ ಇರ್ಬೋದ್ರಿ? ಕೆಮ್ಮರಿ? ಹ್ಞೂ ರೀ. ನೋಡ್ರಿ, ಕೆಮ್ಮಿಂತ ಯಕೃತ್ ಕಾಯಿಲೆ ಬರಂಗಿಲ್ಲ. ಯಕೃತ್ನಾಗ ಏನಾದರೂ ಈಗ ಹೇಗಂದ್ರೆ ಯಕೃತ ನಮ್ಮದು ಶ್ವಾಸಕೋಶ ಕೆಳಗಿರುತ್ತೆ. ಈಗ ಯಕೃತ್ನಾಗ ಏನಾದರೂ ಪ್ರಾಬ್ಲಮ್ ಇದ್ಕೊಂಡು ಶ್ವಾಸಕೋಶದಾಗ ಒತ್ತಿತ್ತಂದರೆ ಕೆಮ್ಮು ಬರುತ್ತೆ. ಬಟ್ ಇದರಿಂದ ಕೆಮ್ಮು ಬರೋದು ಇಲ್ಲ, ಸಹಜವಾಗಿ ಬರಲ್ಲ ರೀ. ಹಲೋ, ನಿಮ್ಮ ರೇಡಿಯೋ ಸೆಟ್ ಸ್ವಲ್ಪ ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ನಾವು ರಾಯಚೂರು ಜಿಲ್ಲೆ ಮಾನಿ ತಾಲೂಕಿನಿಂದ. ನಮ್ಮ ಹೆಸರು ಸಣ್ಣಪ್ಪ ಅಂತ ರೀ. ಸಣ್ಣಪ್ಪ ಅವರು ಪ್ರಶ್ನೆ ಕೇಳ್ರಿ. ಹೌದು ಮೇಡಮ್, ಇದು ಲಿವರ್ ಡ್ಯಾಮೇಜ್ ಅಂತಾರಲ್ಲ ಮೇಡಮ್, ಅದರ ಲಕ್ಷಣಗಳು ಏನಂತ ನಾವು ಪ್ರಶ್ನೆ. ನಮ್ಮ ಲಿವರ್ ಡ್ಯಾಮೇಜ್ ಲಕ್ಷಣಗಳನ್ನ ಹೇಳ್ದಂಗೆ ಕಾಮಣಿ, ಜಾಂಡಿಸ್ ಜಾಸ್ತಿ ಆಗತ್ರಿ. ನೆಕ್ಸ್ಟ್ ಕಾಲು ಬಾವು ಬರ್ಬೋದು, ಹೊಟ್ಟೆ ಬಾವು ಬರ್ಬೋದು, ರಕ್ತ ವಾಂತಿ ಆಗ್ಬೋದು, ರಕ್ತ ಭೇದಿ ಆಗ್ಬೋದು, ರಕ್ತ ಕಪ್ ಆಗ್ಬೋದು, ಮತ್ತು ಮೂತ್ರ ಕಡಿಮೆ ಹೋಗಬಹುದು. ಮತ್ತು ಹೆಂಗೆಂಗೋ ಮಾತಾಡೋದು, ಅಂದರೆ ಹೆಂಗೆಂಗೋ ಸಂವೇದನೆ ಮಾಡೋದು, ಇದೆಲ್ಲ ಹಿಂಗೆ ಇದರ ಇದು ಲಕ್ಷಣಗಳು ಲಿವರ್ದು. ಹಲೋ, ಹಲೋ, ಏನಪ್ಪ ಅಲ್ರಿ? ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನಾನು ಎಂ ಎಸ್ ದೊಡ್ಡಲಿಂಗ ಅಂತ ಮಾತಾಡೋದು. ಯಾವ ಊರಿಂದ ಫೋನ್ ಮಾಡ್ತಾ ಇದ್ದೀರಿ? ಬೆಳಗಾಂ ಜಿಲ್ಲೆ 10ನೇ ತಾಲೂಕಿನಿಂದ. ಪ್ರಶ್ನೆ ಕೇಳ್ರಿ. ಸರ್ ನಮಸ್ಕಾರ. ನಮಸ್ಕಾರ. ಇವಾಗ ನೀವೊಂದು ರೀಸನ್ ಕೊಟ್ರಿ, ಆಲ್ಕೋಹಾಲ್ ಕುಡಿದು ಸೇವನೆ ಮಾಡೋದ್ರಿಂದ ಅದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರಿ ಸರ್. ಹೌದ್ರಿ. ಅದು 50 ವರ್ಷದಿಂದ 30 ವರ್ಷದಿಂದ ಮಾಡ್ಕೊಂಡ್ಬಿಟ್ಟು ವಿಟಮಿನ್ ತಿಂದ್ಬಿಟ್ಟು ಅವರು ಮ್ಯಾನೇಜ್ ಮಾಡಿದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಅದೇನು 100ಕ್ಕೆ 100 ಸತ್ಯನ ಲಿವರ್ ಡ್ಯಾಮೇಜ್ ಆಗೈತೆ ಅದು ಆಲ್ಕೋಹಾಲು? ಒಂದು ಹೇಳಕ್ಕ ಈಗ ಹೇಳ್ತೀನಿ ಅಂದರೆ, ಎಲ್ಲರದು ದೇಹದ ಲಿವರ್ ಬೇರೆ ಬೇರೆ ಇರುತ್ತೆ. ಎಷ್ಟು ಆಲ್ಕೋಹಾಲ್ ಕುಡಿದ್ರೆ ಯಾರಿಗೆ ಎಷ್ಟು ಡ್ಯಾಮೇಜ್ ಆಗುತ್ತಂತ ನಾವು ಇವಾಗಲೇ ಹೇಳಕ್ಕೆ ಆಗಂಗಿಲ್ಲ. ಸ್ವಲ್ಪ ಜನ ಇರ್ತಾರೆ, ಒಂದು ಸತಿ ಕುಡಿದ್ರೆ ಸಾಕು ಲಿವರ್ ಪ್ರಾಬ್ಲಮ್ ಬರಬಹುದು. ಸ್ವಲ್ಪ ಜನ ಭಾಳ ವರ್ಷದಿಂದ ಕುಡಿತಿರ್ತಾರೆ, ಅದು ಭಾಳ ವರ್ಷದ ನಂತರ ಬರುತ್ತದೆ. ಒಂದೇನೆಂದರೆ ನಿರಂತರವಾಗಿ ಜಾಸ್ತಿ ಕುಡಿತಾ ಇದ್ದರೆ ಅಂಥವ್ರಿಗೆ 100% ಲಿವರ್ ಸಮಸ್ಯೆ ಬಂದೇ ಬರುತ್ತೆ. ಮತ್ತು ಯಾರಲ್ಲಿ ಊಟ ಮಾಡಲ್ಲ, ಬರೀ ಡ್ರಿಂಕ್ಸ್ ಮಾಡ್ತಾರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ, ಅಂಥವ್ರಿಗೆ 100% ಲಿವರ್ ವೈಫಲ್ಯ ಬಂದೇ ಬರುತ್ತೆ. ಓಕೆ, ಸರ್, ಯಾವ ಸಂದರ್ಭದಲ್ಲಿ ನೀವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಯಕೃತ್ ಕಸಿ ಮಾಡಬಹುದು ಅಂತ ಹೇಳಿದ್ರೆ ಆದರೂ ಕೂಡ ನಮ್ಮ ಕೇಳುಗರ ಗಮನಕ್ಕೆ ಇರಲಿ ಇನ್ನೊಮ್ಮೆ ಅಂಥೇಳಿ, ಯಾವ ಸಂದರ್ಭಗಳಲ್ಲಿ ಯಕೃತ್ ಕಸಿಯನ್ನು ನೀವು ವೈದ್ಯರು ಸೂಚಿಸ್ತೀರಿ? ಒಂದನ್ನು ಹೇಳಿದಂಗೆ ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಂದರೆ ತೀವ್ರವಾದ ಯಕೃತಿ ವೈಫಲ್ಯ, ಸ್ವಲ್ಪ ದಿನದಲ್ಲೇ ಲಿವರ್ ವೈಫಲ್ಯಗೊಂಡರೆ, ಒಂದು ವಾರದಿಂದ ಒಂದು ತಿಂಗಳಲ್ಲಿ ವೈಫಲ್ಯಗೊಂಡರೆ, ಅದಕ್ಕೆ ಔಷಧ ಚಿಕಿತ್ಸೆ ನಂತರವೂ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಅಂದರೆ ಅದಕ್ಕೆ ಲಿವರ್ ಕಸಿ ಮಾಡಬೇಕಾಗುತ್ತೆ. ಮತ್ತು ಅದ ನಂತರ ಸಿರೋಸಿಸ್ ಆಫ್ ಲಿವರ್, ಅದರ ತೊಡಕುಗಳು ಕಾಂಪ್ಲಿಕೇಶನ್ಸ್ ಏನಾದರೂ ಬಂದರೆ, ಕಾಮಣಿ ಜಾಸ್ತಿ ಆಗ್ತಿದ್ದರೆ, ಕಿಡ್ನಿ ಮತ್ತು ಮೆದುಳಿನ ವೈಫಲ್ಯವಿದ್ದರೆ, ಹೊಟ್ಟೆ ಬಾವಿದ್ದರೆ ಅಂಥವರಿಗೆ ಮಾಡಬೇಕಾಗುತ್ತದೆ. ಹಲೋ ಹಲೋ, ಎಸ್ಎಂ ಡಾಕ್ಟರ್ ಅಲ್ರಿ? ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಕೃಷ್ಣ ಅಂತ ಹೇಳಿದ್ವಿ, ದಾವಣಗೆರೆಯಿಂದ. ಹಾ ಕೃಷ್ಣ, ಕೇಳ್ರಿ ಪ್ರಶ್ನೆ. ಈಗ ಫ್ಯಾಟಿ ಲಿವರ್ ಅಂತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಅದು ಯಾವ್ದಕ್ಕೆ ಆಕೈತಿ, ಏನು ಮತ್ತೆ ಟೆಂಪ್ರರಿ ಎಷ್ಟು ದಿವಸ ಮಟ್ಟ ಹಾಕಿರೋ ಕ್ಯೂರ್ ಆಗಬಹುದು ಅಂತ ಹೇಳಿ. ಓಕೆ, ಇದು ನೀವು ಭಾಳ ಉತ್ತಮವಾದ ಕ್ವಶನ್ ಕೇಳಿದಿರ. ಇದಕ್ಕಂದರೆ ಫ್ಯಾಟಿ ಲಿವರ್ ಅನ್ನೋದು ಲಿವರಲ್ಲಿ ಫ್ಯಾಟ್ ತುಂಬುವುದು, ಏನು ಕೊಲೆಸ್ಟ್ರಾಲ್ ಏನು ಇರುತ್ತಲ್ಲ ಅದು ಫ್ಯಾಟ್ ತುಂಬುತ್ತೆ. ಇದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ. ಒಂದು, ನಾ ಏನು ಹೇಳಿದೆ ಇಷ್ಟೊತ್ತು, ಡ್ರಿಂಕ್ಸ್ ಮಾಡೋದ್ರಿಂದನೂ ಲಿವರಲ್ಲಿ ಫ್ಯಾಟ್ ತುಂಬುತ್ತೆ. ಅದ ನಂತರ ನಮಗೆ ಶುಗರ್ ಇಂದನೂ ಬರುತ್ತೆ, ಸ್ಥೂಲ ಕಾಯದಿಂದ ಬರುತ್ತೆ, ಈ ವೈರಲ್ ಇನ್ಫೆಕ್ಷನ್ಸಿಂದನೂ ಬರ್ತಾವ್ರಿ, ಮತ್ತು ಬೇರೆ ಈ ನಾವೇನು ಔಷಧಿಗಳು ತೊಗೊಳ್ತೀವೋ ಅದರಿಂದನೂ ಬರಬಹುದು. ಭಾಳಷ್ಟು ಬೇರೆ ಕಾರಣಗಳಿದಾವೆ, ಇದರಿಂದನೂ ಬರಬಹುದು. ಒಂದು ಏನಂದರೆ ನಾವು ತಿಳ್ಕೋಬೇಕು, ಸಾಮಾನ್ಯವಾಗಿ ನಮ್ಮ ಜನರಲ್ಲಿ ಫ್ಯಾಟಿ ಲಿವರ್ ಆಗುವುದು ಮದ್ಯ ಸೇವನೆಯಿಂದ, ಅದನ್ನು ನಾವು ಕಡಿಮೆ ಮಾಡಬೇಕು, ಅದು ಸ್ಟಾಪ್ ಮಾಡಬೇಕು. ಮತ್ತು ಬೇರೆ ಶುಗರ್ ಕಾಯಿಲೆ ಏನಿದೆ ನಾವು ನಿಯಂತ್ರಣದಲ್ಲಿಡಬೇಕು. ಸರ್, ಈಗ ಸಾಮಾನ್ಯ ನಂಬಿಕೆ ಏನಂತಂದ್ರೆ ಫ್ಯಾಟಿ ಲಿವರ್ ಅಂದ್ರೆ ಬಹುಶಃ ನಾವು ಕೊಬ್ಬಿನ ಆಹಾರ ಭಾಳ ತಿಂತೀವಿ ಅದಕ್ಕೆ ಫ್ಯಾಟಿ ಲಿವರ್ ಅಂತ ಆಗ್ತದೆ ಅಂತ ಅನ್ಕೊಂಡು ಬಿಡ್ತೀವಿ ನಾವು. ನೀವು ಅದಕ್ಕೆ ಪ್ರತಿಕೂಲ ಅನ್ನೋ ಹಂಗ ಮದ್ಯ ಸೇವನೆ ಮತ್ತು ಏನಂತ ಹೇಳಿದ್ರಿ ಸರ್ ನೀವು, ಸ್ಥೂಲಕಾಯ ನಿಯಂತ್ರಣದಲ್ಲಿರದಂತಹ ಮಧುಮೇಹ ಅಂದ್ರೆ ಕೊಬ್ಬಿನ ಆಹಾರಕ್ಕೂ ಇದಕ್ಕೂ ಸಂಬಂಧ ಇದೇನಾ ಅಂತ? ಹೌದ್ರಿ, ಕೊಬ್ಬಿನ ಆಹಾರಕ್ಕೆ ಸಂಬಂಧ ಐತಿ. ಬಟ್ ನಾವೆಲ್ಲ ಕೊಬ್ಬಿನ ಆಹಾರ ತಿಂದೀವಿ ಅಂತ ಹೇಳಿ ಫ್ಯಾಟಿ ಲಿವರ್ ಆಗುತ್ತಂತಿಲ್ಲ. ಒಬ್ಬೊಬ್ರಿಗೆ ಸಣ್ಣ ಭಾಳ ತೆಳ್ಳಗಿರ್ತಾರೆ, ತೂಕ ಕಡಿಮೆ ಇರುತ್ತೆ, ಅಂಥವ್ರಿಗೂ ಫ್ಯಾಟಿ ಲಿವರ್ ಬರ್ತೈತಿ. ಆದರೂ ಅವ್ರಿಗೆ ಬೇರೆ ಕಾರಣಗಳಿರ್ತಾವೆ, ಕುಡಿತಾರೆ, ಮದ್ಯ ಸೇವನೆ ಮಾಡ್ತಾರೆ, ಇಲ್ಲಾಂದರೆ ಹೆಪಟೈಟಿಸ್ ಬಿ ಸಿ ಇನ್ಫೆಕ್ಷನ್ ಇರ್ಬೋದು, ಇಂಥವ್ರಿಗೂ ಬರ್ತಾವೆ. ಸರ್, ಈಗ ಚುಟುಕಾಗಿ ನೀವು ನಮ್ಮ ಕೇಳುಗರಿಗೆ ಯಾವ ರೀತಿ ನಮ್ಮ ಯಕೃತ್ತನ್ನು ನಾವು ಆರೋಗ್ಯಕರವಾಗಿ ಇಟ್ಕೋಬಹುದು ಸಾಮಾನ್ಯರು ಅಂತ ಹೇಳಬೇಕು? ಸಾಮಾನ್ಯರು ಆರೋಗ್ಯಕ್ಕೆವಾಗಿ ಇಟ್ಟುಕೋಬೇಕು ಅಂದರೆ, ಒಂದು, ಮದ್ಯನ ಸೇವನೆ ಮಾಡಬಾರದು, ಮತ್ತು ಶುದ್ಧವಾದ ಆಹಾರ ಮತ್ತು ಎಕ್ಸರ್ಸೈಸ್. ನೀವು ಶುದ್ಧವಾದ ಆಹಾರ ಅಂದರೆ ಮನೆಯಲ್ಲಿ ತಯಾರಿಸಿದಂಥ ಆಹಾರ? ಆದಷ್ಟು ಶುದ್ಧವಾದ ಮನೆಯಲ್ಲೇ ತಯಾರಿದ ಆಹಾರ, ಜಂಕ್ ಫುಡ್ಸನ್ನು ತಿನ್ನಬಾರದು. ನೀವು ಹೇಳ್ದಂಗೆ ಕೊಬ್ಬು ಇರೋ ಆಹಾರ ಕಡಿಮೆ ತಿನ್ನಬೇಕು. ಮತ್ತು ವೈರಲ್ ಇನ್ಫೆಕ್ಷನ್ಸ್ ಏನು, ನಾವು ನಮಗೆ ಹೇಗೆ ಗೊತ್ತೆ ಹೆಪಟೈಟಿಸ್ ಬಿ ಸಿ ಹೇಗೆ ಬರುತ್ತೆ ಅಂದರೆ, ನಾವು ಇಟ್ಕೊಂಡು ನಾವು ನಿಯಂತ್ರಣ ಮಾಡಬೇಕು. ಧನ್ಯವಾದಗಳು ಡಾಕ್ಟರ್. ಆತ್ಮೀಯ ಕೇಳುಗರೇ, ಇವತ್ತಿನ ವಿಷಯವಾಗಿತ್ತು ಯಕೃತ್ತಿನ ಕಸಿ ಮಾಡುವಿಕೆ. ನಿಮ್ಮ ಇವತ್ತಿನ ಎಸ್ ಡಿ ಎಂ ವೈದ್ಯರು ಮಂಜುನಾಥ್ ಶೇಪುರ್, ಇವರು ಸೋಮವಾರದಿಂದ ಶನಿವಾರದವರೆಗೆ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0826247802. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777. ಇನ್ನು ಈ ವಾರದ ಪ್ರಶ್ನೆ, ಎಂತಹ ಪರಿಸ್ಥಿತಿಗಳಲ್ಲಿ ಯಕೃತ್ತಿನ ಕಸಿಯನ್ನು ವೈದ್ಯರು ಮಾಡುತ್ತಾರೆ? ಎಂತಹ ಪರಿಸ್ಥಿತಿಗಳಲ್ಲಿ ಯಕೃತ್ತಿನ ಕಸಿಯನ್ನು ಮಾಡಲಾಗುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿಯೇ ಬರೆದು ಕಳಿಸ್ಬೇಕು. ವಿಳಾಸ: ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು. ಧಾರವಾಡ ಪಿನ್ ಕ್ರಮಾಂಕ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು 25ನೇ ತಾರೀಕಿನ ಅಕ್ಟೋಬರ್ ತಿಂಗಳಿನಂದು ಕೇಳಿದಂತಹ ಪ್ರಶ್ನೆ. ವೈದ್ಯರ ಮೇಲ್ವಿಚಾರಣೆ ಇಲ್ಲದೆ ನೇರ ಕಂಪನಿಗಳಿಂದ ವಕ್ರದಂತ ಉಪಕರಣಗಳನ್ನು ಅಥವಾ ಅಲೈನರ್ಗಳನ್ನು ಪಡೆದು ಬಳಸುವುದು ಸರಿಯೇ? ಉತ್ತರ, ವಕ್ರದಂತ ಉಪಕರಣ